ಕೊಂಡು ಕೆಂಪೊಂದ ತಟ್ಟುಕೊಂಡು ಕೆಮ್ಮುಗಿಳಿದು ಬರುವೋನೆ. ಕೋಲು ಮಲ್ಲಿಗೆ ಕೋಲನ್ನ ಕೋಲೆ, ಕೋಲು ಮಲ್ಲಿಗೆ ಕೋಲನ್ನ ಕೆಮ್ಮುಗಿಳಿದು ಬರುವ ಚಂದೂರಾಯನ ಕೆಂಪುಟ್ಟು ಜನರೆಲ್ಲ ಶರಣೆನ್ನಿ. ಕೋಲು ಮಲ್ಲಿಗೆ ಕೋಲನ್ನ ಕೋಲೆ, ಕೋಲು ಮಲ್ಲಿಗೆ ಕೋಲನ್ನ ಕೋಲು ಮಲ್ಲಿಗೆ ಕೋಲನ್ನ ಕೋಲೆ, ಕೋಲು ಮಲ್ಲಿಗೆ ಕೋಲನ್ನ ಕೋಲು ಮಲ್ಲಿಗೆ ಕೋಲನ್ನ ಕೋಲೆ, ಕೋಲು ಮಲ್ಲಿಗೆ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಎಲ್ ಜಿ ಸಹೋದರಿಯರು. ಕಂಧಾಸುರಾಣಿ ಮನಸೋತಕ್ಕಯ್ಯ, ಕಂಧಾಸುರಾಣಿ ಮನಸೋತಕ್ಕಯ್ಯ, ಕಂಧಾಸುರಾಣಿ ಮನಸೋತ್ಮವನ್ ಮಗ್ನ ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ, ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ. ಕರಿಯ ಕಬ್ಬಿನ ಕೋಲ್ ಕರಿಯೊಡ್ಡ ಸೋಲಂಗಿ ಕೆರೆಯರಿ ಮೇಲ್ ಬರುವೋನಕ್ಕಯ್ಯ, ಕರಿಯ ಕಬ್ಬಿನ ಕೋಲ್ ಕರಿಯೊಡ್ಡ ಸೋಲಂಗಿ ಕೆರೆಯರಿ ಮೇಲ್ ಬರುವೋ. ತ್ರಾಮಣಿ ಮಾಡೋನೆ ಜ್ಯೋತಿ ಮುತ್ತವನ ಕಿವಿಯೊಳಗಕ್ಕಯ್ಯ, ಜ್ಯೋತಿ ಮುತ್ತವನ ಕಿವಿಯೊಳಗಕ್ಕಯ್ಯ, ಜ್ಯೋತಿ ಮುತ್ತವನ ಕಿವಿಯೋನ್ಮವನ್ ಮಗ್ನ ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ, ಮಾತೈತೆ ಮನೆಗೆ ಬರ ಹೇಳಕ್ಕಯ್ಯ. ಕರಿಯ ಕಬ್ಬಿನ ಕೋಲ್ ಕರಿಯೊಡ್ಡ ಸೋಲಗಿ ಕೆರೆಯರಿ ಮೇಲ್ ಬರುವ ಮಾಡಿ ಕಣಿವೇಲಿ ಕಂಡೀರ ನಲ್ಲನ ಗುಂಡಿ ಮುಂಡಾಸಿನ ನೀಲುವಂಗಕ್ಕಯ್ಯ, ಗುಂಡಿ ಮುಂಡಾಸಿನ ನೀಲುವಂಗಕ್ಕಯ್ಯ, ಗುಂಡಿ ಮುಂಡಾಸಿನ ನಿಲುವಂಗಿ ನಲ್ಲನ ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ, ಕಂಡಾರೆ ಮನೆಗೆ ಬರ ಹೇಳಕ್ಕಯ್ಯ. ಕರಿಯ ಕಬ್ಬಿನ ಕೋಲ್ ಕರಿಯೊಡ್ಡ ಸೋಲಂಗಿ ಕೆರೆಯರಿ ಮೇಲ್ ಬರುವ. ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದಿರಿ. ರೈತ ಸ್ನೇಹಿತರೆ, ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಆರ್ಥಿಕ ಪ್ರಗತಿ ಈ ವಿಚಾರವಾಗಿ ನಂಜನಗೂಡು ತಾಲೂಕು ದುದ್ದಗೆರೆಯಲ್ಲಿ ಕೃಷಿ ನಡೆಸುತ್ತಿರುವ ನಿವೃತ್ತ ರೇಷ್ಮೆ ತಾಂತ್ರಿಕ ಸಹಾಯಕರಾದ ಶ್ರೀಮತಿ ಬಿಸಿ ವಸಂತಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಅಲ್ಲಿಯವರೆಗೆ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ನಾನು ಅಕ್ರಮ್ ಪಾಷ, ಆಯುಕ್ತರು ಕಾರ್ಮಿಕ ಇಲಾಖೆ. ಎಲ್ಲಾ ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ವದಾದ್ಯಂತ ಈ ಒಂದು ಮೇ 1 ಅನ್ನ ಕಾರ್ಮಿಕರ ದಿನಾಚರಣೆ ಅಂತ ಆಚರಿಸ್ತಾರೆ. ಕಾರ್ಮಿಕರ ಹಿತರಕ್ಷಣೆಯನ್ನು ಕಾಪಾಡುವಂತಹ ಕೆಲಸವನ್ನ ನಮ್ಮ ಕಾರ್ಮಿಕ ಆಯುಕ್ತಾಲಯ ಮಾಡುತ್ತೆ. ನಮ್ಮ ಕಾರ್ಮಿಕ ಇಲಾಖೆಯ ಒಂದು ಸಹಾಯವಾಣಿ ಇದೆ, 1555214. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ಈ ಒಂದು ಸಹಾಯವಾಣಿಗೆ ಕರೆಯನ್ನು ಮಾಡಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕೋರ್ಕೊಳ್ತೇನೆ. ಆಕಾಶವಾಣಿ ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಏರ್ನೆಕ್ಸ್ಟ್. ಸೂರ್ಯ ಮುಸ್ಸಂಜೆ ಹೊತ್ತಲ್ಲಿ ಕಡಲಿಗೆ ಮುತ್ತಿಕ್ಕಿ ಮುಳುಗುವ ಹೊತ್ತಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಭರವಸೆ ಕನಸುಗಳೊಂದಿಗೆ ಬರುವವರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳು. ಹಲೋ ಗಾಯ್ಸ್, ನಾನು ಶ್ರೀನಿವಾಸ್. ಎಲ್ರು ಹೇಗಿದ್ದೀರಾ? ಅಬ್ಬ, ಈ ಸೆಕೆಯನ್ನು ತಡೆಯೋಕೆ ಆಗ್ತಿಲ್ವಲ್ಲ. ಸೂರ್ಯನ ಕಿರಣಗಳು ಮೈ ಮೇಲೆ ತಾಗುತ್ತಿದ್ದಂತೆ ದೇಹದಲ್ಲಿನ ಶಕ್ತಿಗಳೆಲ್ಲ ಕಳೆದು ಹೋದಂತೆ ಭಾಸವಾಗುತ್ತಿವೆ. ಅದು ಅಲ್ಲದೆ ಈ ಕೂಡಲೇ ಸರಿ ಹೋಗುವ ಯಾವ ಭರವಸೆಯೂ ಇಲ್ಲವಾಗಿದೆ. ಯಾಕೆ ಗೊತ್ತಾ? ನಮ್ಮನೆಲ್ಲ ಸೂರ್ಯನ ಅಪಾಯಕಾರಿ ಕಿರಣಗಳಿಂದ ಕಾಪಾಡುತ್ತಿರುವ ಓಜೋನ್ ಪದರದಲ್ಲಿ ತೂತಾಗಿ ಬಿಟ್ಟಿದೆ. ನಾವೆಲ್ಲ ಪರಿಸರ ಹಾಳಾಗುತ್ತಿದೆ ಎಂದು ಕೇವಲ ಮಾತನಾಡುತ್ತಿದ್ದೇವೆ ಹೊರತು ಕಾಪಾಡುವ ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ನಮ್ಮ ನಡುವಿನ ಸಮಸ್ಯೆ ಬರೀ ಸೆಕೆಯಷ್ಟೇ ಅಲ್ಲ. ನಾವು ವಿಷಪೂರಿತ ಗಾಳಿಯನ್ನು ಸೇವಿಸುತ್ತಿದ್ದೇವೆ, ಮಲಿನವಾಗಿರುವ ನೀರನ್ನು ಕುಡಿಯುತ್ತಿದ್ದೇವೆ, ಕಸದ ನಡುವೆ ಬಾಳ್ವೆ ಮಾಡಬೇಕಾದ ಪರಿಸ್ಥಿತಿಯೂ ನಮಗಾಗಿದೆ. ನಾವು ಈಗಲೂ ಎಚ್ಚೆತ್ತುಕೊಳ್ಳದೇ ಇದ್ದರೆ ಭೂಮಿಯ ನಾಶ ತುಂಬಾ ದೂರವೇನೂ ಇಲ್ಲ. ನಮಗೆಲ್ಲ ಪರಿಸರದ ಮಹತ್ವ ಅದ್ಯಾವಾಗ ತಿಳಿಯುವುದೋ ಏನೋ. ಅಳಿಲು ಸೇವೆ ಎಂಬ ಮಾತನ್ನು ನೀವು ಕೇಳಿದ್ದೀರಾ ಅಲ್ಲವೇ? ಕೆಲವೊಮ್ಮೆ ಸಣ್ಣ ಸಣ್ಣ ಕೆಲಸಗಳು ದೊಡ್ಡ ಕಾಣಿಕೆಯನ್ನು ನೀಡುತ್ತವೆ. ಪರಿಸರವನ್ನು ಕಾಪಾಡಲು ನಾವು ತೀರಾ ದೊಡ್ಡ ಹೆಜ್ಜೆಯನ್ನು ಇಡಬೇಕಿಲ್ಲ. ನಮ್ಮ ಕಿರುಕಾಣಿಕೆಯಿಂದ ಪರಿಸರವನ್ನು ಉಳಿಸುವುದು ಸಾಧ್ಯವಿದೆ. ನಾವೆಲ್ಲ ಇಲ್ಲಿ ಪರಿಸರದ ಮಹತ್ವವನ್ನು ಸಾರಿ ಹೇಳಲು ಬಂದಿದ್ದೇವೆ. ಪರಿಸರವನ್ನು ಕಾಪಾಡಲು ಮಾನವ ಕುಲ ಹೇಗೆ ಕೆಲಸ ಮಾಡಬಹುದು ಎಂಬ ಕೆಲವು ಸಲಹೆಗಳನ್ನು ನೀಡಲಿದ್ದಾರೆ ನನ್ನ ಗೆಳೆಯ ದುಷ್ಯಂತ್. ಪರಿಸರವನ್ನು ಕಾಪಾಡಲು ನಾವು ಇಡಬೇಕಾದ ಹೆಜ್ಜೆಗಳ ಕುರಿತು ಕೆಲವು ಸಲಹೆಗಳನ್ನು ನೀಡಲಿದ್ದಾರೆ. ಹಾಯ್ ಗೆಳೆಯರೇ, ನಾನು ದುಷ್ಯಂತ್. ಏರ್ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಗೆಲ್ಲ ನನ್ನ ಪರಿಸರ ಸ್ವಚ್ಛವಾಗಿದೆಯಾ ಅಂತ ಅನಿಸ್ತಾ ಇದೆಯಾ? ಅದ್ ಎಲ್ಲಿ ನೋಡಿದ್ರು ಮಾಲಿನ್ಯ ಅಂತ ಕಾಣಿಸ್ತಾ ಇದೆ. ಎಲ್ಲಿ ಹೋದ್ರು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾಶ ಮಾಡೋದೇ ನಾವು ನೋಡಬಹುದು. ಎಲ್ಲಾ ಕಡೆ ಹೋದ್ರು ಆಹಾರ ಇರ್ಬೋದು ಅಥವಾ ವಿದ್ಯುತ್ ಇರ್ಬೋದು ಅಥವಾ ನೀರಿರ್ಬೋದು, ಅದನ್ನ ವೇಸ್ಟ್ ಮಾಡೋದೇ ಕಾಣಿಸ್ತಾ ಇದೆ ನಮ್ಗೆ. ಇವೆಲ್ಲ ವೇಸ್ಟ್ ಮಾಡೋದ್ರಿಂದ ಅದೇನೇನ್ ಪ್ರಾಬ್ಲಮ್ ಆಗ್ತದೆ ಅಂತ ಯಾರಾದ್ರೂ ಯಾವತ್ತು ತಿಂಕ್ ಮಾಡಿದೀರಾ? ಇವತ್ವರೆಗೂ ತಿಂಕ್ ಮಾಡಿದಿರಲ್ಲೋ ಗೊತ್ತಿಲ್ಲ, ಆದ್ರೆ ಇನ್ಮೇಲಾದ್ರೂ ಒಂದ್ ಸ್ವಲ್ಪ ತಿಂಕ್ ಮಾಡೋಣ. ಅದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಅಂತ ಹುಡ್ಕೋಣ ನಾವೆಲ್ಲ. ಮೊದಲನೇದ ಏನು ಅಂದ್ರೆ, ನಾವೀಗ ಕೆಲವೊಂದ್ಸತಿ ಹೋಟ್ಲಿಗೆ ಹೋದಾಗ ಪಾರ್ಸಲ್ ಅಂತ ಕೇಳ್ತೀವಿ. ಆ ಪಾರ್ಸಲ್ ಕೇಳಿದಾಗ ಅವರು ಆಹಾರನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೊಡ್ತಾರೆ. ಆ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಗೊಂಡೋಗೋ ಬದಲಿಗೆ ನಾವ್ಯಾಕೆ ನಮ್ಮ ಮನೆಯಿಂದಾನೇ ಒಂದು ಸ್ಟೀಲಿನ ಡಬ್ಬೆ ಇಲ್ಲ ಯಾವ್ದಾದ್ರು ಒಂದು ಬಾಕ್ಸ್ ತಗೊಂಡು ಹೋಗ್ಬಾರ್ದು? ಆಗ ಪ್ಲಾಸ್ಟಿಕ್ ಯೂಸ್ ಮಾಡೋದಂತೂ ಕಮ್ಮಿ ಆಗುತ್ತಲ್ವಾ? ಇನ್ನೊಂದ್ ಏನಂದ್ರೆ, ಮಹಿಳೆಯರಿಗೆ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಪೀರಿಯಡ್ಸ್ ಅಂತ ಬಂದಾಗ ಎಲ್ಲರೂ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅನ್ನ ಯೂಸ್ ಮಾಡ್ತಾರೆ. ಅದ್ರ ಬದಲಿಗೆ ಅವ್ರು ಯಾಕೆ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡಬಾರ್ದು? ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ ಯೂಸ್ ಮಾಡ್ಬೇಕು ಅಂತ ಇದ್ದಾಗ ಈಗ ಕೆಲವೊಂದು ಮಾರ್ಕೆಟ್ ಗಳಲ್ಲಿ ನಮ್ಗೆ ನೋಡಬಹುದು ರಿಯೂಸೇಬಲ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಂದಿದೆ. ಸೊ ಅದನ್ನ ಯೂಸ್ ಮಾಡೋದು ಒಳ್ಳೇದಲ್ವಾ? ನೀರ್ ಎಷ್ಟು ಮುಖ್ಯ ಅಂತ ನಮ್ಗೆಲ್ಲರಿಗೂ ಗೊತ್ತು. ಮನುಷ್ಯ ಇರ್ಬೋದು ಅಥವಾ ಒಂದು ಪ್ರಾಣಿ ಇರ್ಬೋದು ಅಥವಾ ಒಂದು ಗಿಡ ಮರ ಏನಿರ್ಬೋದು, ನೀರಿಲ್ದೆ ಅಂತೂ ಬಾಳಕ್ಕಾಗಲ್ಲ, ಇಲ್ಲ ತಾನೆ? ಸೊ ನಾವ್ ಯಾಕೆ ನೀರು ಸೇವ್ ಮಾಡೋ ಬಗ್ಗೆ ಯೋಚನೆ ಮಾಡಬಾರ್ದು? ಉದಾಹರಣೆಗೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಆಗಿದೆ, ಅದನ್ನ ನೋಡಿದಾಗ ಕೆಲವೊಂದು ಮನೆಗಳಲ್ಲಿ, ಅದೀಗ ನಾವೇನ್ ಹೇಳ್ತಿರೋದು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ, ಇದರಿಂದ 2 ಲಕ್ಷ ಲೀಟರ್ ನೀರು ಸೇವ್ ಮಾಡಿದ್ದಾರೆ. ಇದನ್ನೇ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಯೂಸ್ ಮಾಡಿದ್ರೆ ಏನು ಎಷ್ಟು ನೀರು ಸೇವ್ ಮಾಡೋದು ನೀವೇ ತಿಂಕ್ ಮಾಡಿ. ಹೀಗೆ ಪ್ರತಿಯೊಂದು ಮನೆಯಲ್ಲೂ ಯೂಸ್ ಮಾಡಿದಾಗ ಅದೆಷ್ಟೋ ಊರಲ್ಲಿ ಎಷ್ಟೋ ನೀರು ಸೇವ್ ಆಗುತ್ತೆ. ಈಗ ನಾನು ಮಾತಾಡಿರೋದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸಿದೆ. ಬಿಂದ್ಯಾ, ನಾ ಇಬ್ರು ಸೇರಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಪರಿಸರ ಗೀತೆಯನ್ನು ಹಾಡೋಣ ಅಲ್ಲವೇ? ಸರಿ ದುಷ್ಯಂತ್. ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನಲ್ಲ, ಬರಿಯ ನೋವುಗಳೆಲ್ಲ ಭಯದ ಆತಂಕಗಳು ಕಾಡುತ್ತಿವೆ ವಿಶ್ವವೆಲ್ಲ. ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನಲ್ಲ, ಬರಿಯ ನೋವುಗಳೆಲ್ಲ ಭಯದ ಆತಂಕಗಳು ಕಾಡುತ್ತಿವೆ ವಿಶ್ವವೆಲ್ಲ. ನೀಲಿ ಗಗನದ ತುಂಬ ನೀಲಿ ಕಿಲ್ಲ, ಯಾಕಿಂತ ಮಲಿನ ಮುಸುಕು. ನೀಲಿ ಗಗನದ ತುಂಬ ನೀಲಿ ಕಿಲ್ಲ, ಯಾಕಿಂತ ಮಲಿನ ಮುಸುಕು. ನಿರ್ಜೀವ ಯಂತ್ರಗಳು ಕಪ್ಪಾದ ಹೊಗೆ ಚೆಲ್ಲಿ ನೀಲಿ ಮಸಿತು ನನ್ನಲ್ಲೇ ನೀಲಿ ಮಸಿತು ನನ್ನಲ್ಲೇ ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನಲ್ಲ ಬರಿಯ ನೋವುಗಳೆಲ್ಲ ಭಯದ ಆತಂಕಗಳು ಕಾಡುತ್ತಿವೆ ವಿಶ್ವವೆಲ್ಲ ವಾಯುಮಂಡಲದಲ್ಲಿ ಆಮ್ಲಜನಕವು ಎಲ್ಲಿ ಜೀವ ಕುಲಕ್ಕೆ ಯಾಕೆ ಬವಣೆ ವಾಯುಮಂಡಲದಲ್ಲಿ ಆಮ್ಲಜನಕವು ಎಲ್ಲಿ ಜೀವ ಕುಲಕ್ಕೆ ಯಾಕೆ ಬವಣೆ ಸಸ್ಯ ಶ್ಯಾಮಲೆಯನ್ನು ಕೊಚ್ಚಿ ಕೊಂದರು ನಲ್ಲಿ ಎಲ್ಲಿ ಬಂದಿತು ಸ್ವಚ್ಛ ಗಾಳಿ ಓ ಎಲ್ಲಿ ಬಂದಿತು ಸ್ವಚ್ಛ ಗಾಳಿ ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನಲ್ಲ ಬರಿಯ ನೋವುಗಳೆಲ್ಲ ಭಯದ ಆತಂಕಗಳು ಕಾಡುತ್ತಿವೆ ವಿಶ್ವವೆಲ್ಲ ನೆಟ್ಟ ಕಾಡುಗಳೆಲ್ಲ ಕೆಟ್ಟ ಕೈಗಳ ಬಳಗೆ ಚಿವುಟಿ ಹೋಯಿತು ನನ್ನಲ್ಲೇ ಚಿವುಟಿ ಹೋಯಿತು ನನ್ನಲ್ಲೇ ಹೃದಯಾಂತರಾಳದಲ್ಲಿ ಅಡಗಿರುವ ನೋವುಗಳು ನೂರುಂಟು ನನ್ನಲ್ಲೇ ಬರಿಯ ನೋವುಗಳೆಲ್ಲ ಭಯದ ಆತಂಕಗಳು ಕಾಡುತ್ತಿವೆ ವಿಶ್ವವೆಲ್ಲ ಕಾಡುತ್ತಿವೆ ವಿಶ್ವವೆಲ್ಲ ಕಾಡುತ್ತಿವೆ ವಿಶ್ವವೆಲ್ಲ ನಾನೀಗ ವಾಪಸ್ ನನ್ನ ಟಾಪಿಕ್ ಬರ್ತೀನಿ ಇನ್ನೊಂದು ವಿದ್ಯುತ್ ವಿಚಾರ ನಾವು ಎಲ್ಲಾ ಕಡೆ ಹೋಗಿ ನೋಡ್ಬೋದು ಕೆಲವೊಂದ್ ಜಾಗದಲ್ಲಿ ಯಾರು ಇರಲ್ಲ ಆದ್ರೆ ಲೈಟ್ ಫ್ಯಾನ್ ಎಲ್ಲ ಆನ್ ಆಗಿರುತ್ತೆ ಅದ್ ಯಾಕೆ ಹಾಗೆ ಒಂದ್ ಜಾಗದಲ್ಲಿ ನಾವು ಬಿಟ್ಟು ಹೋಗ್ತಿದೀರ ಅಂದ್ರೆ ಆ ಲೈಟ್ ಫ್ಯಾನ್ ಗಳನ್ನ ಯಾಕೆ ನಾವ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಾರ್ದು ನಾವ್ ಯಾಕೆ ಆದಷ್ಟು ವಿದ್ಯುತ್ ಅಥವಾ ಎಲೆಕ್ಟ್ರಿಸಿಟಿನ ಸೇವ್ ಮಾಡಬಾರ್ದು ಅಥವಾ ಈಗ ನಾವು ನೋಡಬಹುದು ಸೋಲಾರ್ ಪ್ಯಾನಲ್ ಅಥವಾ ಸೋಲಾರ್ ಎನರ್ಜಿನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಸೊ ಇದರಿಂದ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಆಮೇಲೆ ಎಲೆಕ್ಟ್ರಿಸಿಟಿನು ಕಮ್ಮಿ ಆಗುತ್ತೆ ಹೆಲ್ಪ್ ಆಗುತ್ತೆ ನಮ್ಮ ಪರಿಸರಕ್ಕೆ ಇದರಿಂದ ನಂಗೆ ಸಣ್ಣಿರೋಗ ನೆನಪು ಏನಂದ್ರೆ ನಮ್ಮ ಅಜ್ಜ ಎಲ್ಲ ತರಕಾರಿ ಅಥವಾ ಏನಾದ್ರು ಬೇಕಿದ್ರೆ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ತಿದ್ರು ಆದ್ರೆ ಇವಾಗ ನಮ್ಗೆ 5 ಕಿಲೋಮೀಟರ್ ಬಿಡಿ ಒಂದ್ 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರಕ್ಕಾಗಲ್ಲ ಯಾಕಂದ್ರೆ ನಮ್ಗೆಲ್ಲರಿಗೂ ಗಾಡಿನೇ ಬೇಕು ಇರ್ಲಿ ಗಾಡಿ ಬೇಕಾದ್ರೂ ನಾವ್ ಯಾಕೆ ಸೈಕಲ್ ಅನ್ನ ಯೂಸ್ ಮಾಡಬಾರ್ದು ಅಥವಾ ನಾವ್ ಯಾಕೆ ಪೆಟ್ರೋಲ್ ಅಥವಾ ಡೀಸೆಲ್ ಗಾಡಿ ಬದಲಿಗೆ ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡಬಾರ್ದು ಅದರಿಂದನು ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಹಾಗೆ ನಮ್ಮ ಪರಿಸರಕ್ಕೆ ಹೆಲ್ಪ್ ಆಗುತ್ತೆ ಪೊಲ್ಯೂಷನ್ ಅಥವಾ ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಏನಿದೆಯೋ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇವಾಗೆಲ್ಲ ಕಮ್ಮಿ ಆಗಿದೆ ಬಟ್ ಮುಂಚೆ ಹಾಸ್ಪಿಟಲ್ ಈ ಸಿರೇಂಜ್ ಇರ್ಬೋದು ಅಥವಾ ಏನೋ ಟ್ಯಾಬ್ಲೆಟ್ ಇದು ಸ್ಟ್ರಿಪ್ ಇರ್ಬೋದು ಏನಿರ್ಬೋದು ಅದೆಲ್ಲ ಎಲ್ಲೆಲ್ಲೋ ಹೊತ್ತಾಕಿರೋ ನೋಡ್ತಿದ್ರಿ ಸೊ ಇದರಿಂದ ನಮ್ಮ ಪರಿಸರಕ್ಕೆ ತುಂಬಾ ಎಫೆಕ್ಟ್ ಆಗ್ತದೆ ಅಲ್ವಾ ಫ್ರೆಂಡ್ಸ್ ಸೊ ನಾವ್ ಯಾಕೆ ಇದನ್ನ ಇವಾಗ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ನಾವೀಗ ನೋಡಬಹುದು ಅಂದ್ರೆ ಈಗ ಈ ವೆಟ್ ವೇಸ್ಟ್ ಹಾಸ್ಪಿಟಲ್ ಅಲ್ಲ ಎಲ್ಲಾ ಕಡೆ ನಾವೀಗ ನೋಡಬಹುದು ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಅಂತೆಲ್ಲ ಸಪರೇಟ್ ಆಗಿ ಹೊತ್ತಾಕ್ತಾರೆ ಸೊ ಅದನ್ನ ಎಲ್ಲಾ ಕಡೆ ಫಾಲೋ ಮಾಡಿದ್ರೆ ಒಳ್ಳೇದೇ ತಾನೆ ಇವೆಲ್ಲ ನಾವು ಫಾಲೋ ಮಾಡ್ತಾ ಹೋದ್ರೆ ನಮ್ಮ ಪರಿಸರಕ್ಕೆ ಅದು ಎಷ್ಟೋ ಒಳ್ಳೆ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಇದನ್ನ ಫಾಲೋ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು ಹಾಗೆ ಈ ಗಿಡ ಮರ ಇರ್ಬೋದು ಅಥವಾ ಪ್ರಾಣಿ ಇರ್ಬೋದು ಅಥವಾ ಮನುಷ್ಯರಿಗೆ ಇರ್ಬೋದು ಅವ್ರ ಲೈಫಿಗೂ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಮಾಡೋದ್ರಿಂದ ಸೊ ದಯವಿಟ್ಟು ಎಲ್ಲರೂ ಫಾಲೋ ಮಾಡೋಣ ಅಲ್ವಾ ತುಂಬಾ ಒಳ್ಳೆ ವಿಚಾರನ ಹೇಳ್ಕೊಟ್ಟಿದ್ದೀರಾ ಹಲೋ ಪ್ರಾಪ್ತಿ ಇರೋ ಆರ್ಗಾನಿಕ್ ಫಾರ್ಮಿಂಗ್ ಬಗ್ಗೆ ಪಣ ಇತ್ತಾರತ್ತೆ ಆಯ್ತ ಬಗ್ಗೆ ಚೂರು ಮಾಹಿತಿ ಎಂಕ್ಲಿಗ್ಲ ಕೊರಲಿಯ ಇರು ಹಾ ಹಾ ಖಂಡಿತ ಆರ್ಗಾನಿಕ್ ಫಾರ್ಮಿಂಗ್ ಅನ್ನು ಸಾವಯವ ಕೃಷಿಯಿಂದ ಪಂಪಿರು ಅನಾದಿ ಕಾಲದ ಬತ್ತಿನ ಬೇಲೆನೆ ಬೆನ್ನಿ ಇಡೀ ನಮ್ಮ ಭೂಮಿಡು 75 ಬಸಿ ನೀರ್ ಇತ್ತಂಡಲ್ಲ ಒರೆ ದಿನ 25 ಬಾಗಡು ಉಪ್ಪುನೇ ಭೂಮಿ ನಮ್ಮ ವಣಸ್ಮಲ್ಪುನ ಉಪ್ಪು ಏತಿ ಎಡ್ಡ ಉಂಡು ಪಂದ ನಮ್ಮ ವರಾಂಡಲ ಎನ್ನದನೆ ಇಜ್ಜತೆ ಬಲೆ ವರ ನಮ್ಮ ಎನ್ನಗ ನಮ್ಮ ವಣಸ್ಮಲ್ಪುನ ಉಪ್ಪು ಏತಿ ಎಡ್ಡೆ ವಸ್ತುಲುಲ್ಲ ಪಂದ್ವರ ಎನ್ನಲೆಗೆ ದುಂಬುದ ಕಾಲಡು ನಮ್ಮ ಹಿರಿಯರು ಬಂಜಿಗೆ ತಿನ್ನರೆ ಭಂಗ ಇತ್ತಂಡಲ್ಲ ಜೀವ ಎಡ್ಡೆ ಇತ್ತಿನ ವಸ್ತುಲೆ ತಿಕ್ಕೊಂದಿತ್ತಂಡು ಅಂಡ ಇನಿತ ಕಾಲಡು ಇಲ್ಲದ ಎಲ್ಲಿಯ ಬಾಲೆ ಪರ್ಪಿನ ಪೆತ್ತದ ಪೇರ್ಲ ಶುದ್ಧ ಇಜ್ಜಿ ಅಂಚಿತ್ತಿನ ಪರಿಸ್ಥಿತಿಗೆ ಬತ್ತದುಂತದ ನಮ್ಮ ಬಾಲೆ ಪರ್ಪಿನ ಪೇರೇ ಶುದ್ಧ ಇಜ್ಜಿ ಪನ್ನಾಂಡ ನನ್ನ ನಮ್ಮ ವಣಸ್ಮಲ್ಪನ ನುಪ್ಪುದ ಬಗ್ಗೆ ಎನ್ನೆರೆಗೆ ಪೋಡಿಗೆ ಹಾಕೊಂಡು ನಮಕ್ ಮಾತ ತೆರೆದಿಲಕ್ಕ ಕೋರಿದ ಪಿರವುಡು ತಿಲವು ಪೋಯಿಲಕ್ಕ ಪೆತ್ತದ ಪಿರವುಡು ಕಂಜಿಲು ಪೋಯಿಲಕ್ಕ ಅಪ್ಪನ ಪಿರವುಡು ಕಿನ್ನಿ ಬಾಲೆ ಪೋಯಿಲಕ್ಕ ನಮ್ಮ ಹಿರಿಯರು ಬೆನ್ನಿದ ಪಿರವುಡು ಬೆಗಾರಿ ಜಪ್ಪಡ ಅದು ಬೇಲೆ ಮಲ್ತದಿರಿಗೆ ಆಂಡ ಇನಿತ ಕಾಲುಡು ಕೀಟನಾಶಕಲು ಬೆನ್ನಿಡು ಬಾರೀ ಮಲ್ಲ ಜಾಗದೆ ತೊಂದುಂಡು ಬೆನ್ನಿದ ಬೇಲೆ ನಮ್ಮ ದೇಶ ಗುಪ್ಪುನ ಮಲ್ಲ ಬೆರಿ ಸಹಾಯ ಆಂಡಲ ಇನಿತ ದಿನೋಟು ಸಾವಯವ ಕೃಷಿ ಪನ್ಪಿನ ನಮ್ಮ ಮಾತ ಮದತು ಬುಡ್ತ ಇತ್ತದ ಕಾಲುಡು ಬೆನ್ನಿದ ಪುದರ್ಡು ನಮ್ಮ ಕಾರ ಮುದೇಳುಪ್ಪುನ ಮರ್ದಾಯ ನಂಚಿತ್ತಿನ ಇಲ್ಲದ ಪೆತ್ತದ ಗೊಬ್ಬರನೇ ಬುಡ್ದು ನಮ್ಮ ರಾಸಾಯನಿಕ ಪದಾರ್ಥಲೇನು ಪತೊಂದಿತ್ತಿನ ಇಂಗ್ಲಿಷ್ ಮರ್ದದಂಚಿ ಮೋಣೆ ಪಾರ್ದು ಕುಲ್ದ ಇಂಚೆನೆ ಇಂಗ್ಲಿಷ್ ಮರ್ದದ ಪಿರೋಡು ಪೋಂಡ ಮಣ್ಣುಡುಪ್ಪುನ ಸತ್ವತತ್ವಲು ಒಂತೆ ದಿನಟೇ ಮಣ್ಣಡೆ ಮಣ್ಣಾದು ಪೋವು ಈತು ಮಾತ ಗೊತ್ತಾಯ್ಬೋಕಲ್ಲ ನಮ್ಮ ರಾಸಾಯನಿಕ ಕೃಷಿತ ಪಿರೋಡೆ ಪೋಡೆ ವರ ಎನ್ಲೇತ್ತ ನಮ್ಮ ಪಿರಾಕ ಕಾಲದ ನಮ್ಮ ಹಿರಿಯರು ಮಲ್ತೊಂದು ಬತ್ತಿತ್ತಿನಂಚಿನ ಸಾಂಪ್ರದಾಯಿಕ ಕೃಷಿ ಪಂದು ಪುದರ್ ಪಡೆಯಿನ ಸಾವಯವ ಕೃಷಿತ ಕಡೆಗೆ ಪೋಪಿನ ಪೊರ್ತು ಬೈದಂಡು ಸಾವಯವ ಕೃಷಿಟು ಒವ್ವೇ ಬಗೆತ ರಾಸಾಯನಿಕ ಪದಾರ್ಥಲು ಆವಡು ಕೀಟನಾಶಕಲು ಆವಡು ಜೀವಗ ಹಾನಿ ಮಲ್ಪುನ ವಸ್ತುಲು ಐಟು ಓಲೈಜ್ಜಿ ನಮ್ಮ ಕಣ್ಣೆದುರುಡೆ ಉಪ್ಪುನ ತಪ್ಪುಲು ಪೆತ್ತದ ಗೊಬ್ಬರ ಮಾತ್ರ ಐಟು ಉಪ್ಪುನು ಇತ್ತದ ಕಾಲುಡು ನಂಗೆ ಕಾಪೆರೆ ಪೊರ್ತಿಜ್ಜಿ ಪೂರಾ ಬೇಲೆ ನಮಕ್ ಬೇಗೋಡೆ ಆವಡು ವೈಟ್ ಕಾಸ್ ಜಾಸ್ತಿ ತಿಕ್ಕೊಂಡು ಪನ್ಪಿನೇ ಆಲೋಚನೆ ನಮ್ಮ ಮಂಡಿಡು ಅಂಡ ಐಟ್ ನಮ್ಮ ಜೀವಗ ಏತು ಮಾತ ಹಾನಿಕಾರಕ ಪೆಟ್ಟುಂಡು ಪಂದು ನಂಗೆ ಗೊತ್ತಾಯಿ ಬೋಕಲ ನಮ್ಮ ಮಂಡೆ ಖರ್ಚು ಮಲ್ ಪಂದೆ ನಮ್ಮನೇ ನಮ್ಮ ದಾದ ಪಂದಿ ಎನ್ನೋಲಿ ಪನ್ಲಿಗೆ ಎಂಗೆನ್ನ ಅಜ್ಜಿ ಪನೊಂದಿತ್ತೇರು ಆರ್ ತೂತಿನ ಅರಿ ಇತ್ತ ಇಜ್ಜಿಗೆ ಆರು ಕಂಡದ ಬೇಲೆಗೆ ಪೋದು ಕಾಂಡಿಡ್ದು ಬಯ್ಯ ಮುಟ್ಟ ನೇಜಿದ ಪೊರ್ತುಗು ನೇಜಿ ಪರ್ತದ ನಟ್ಟಿದ ಪೊರ್ತುಗು ನಟ್ಟಿ ಮಲ್ತದ ಕಂಡ ಕೊಯ್ಪಿನ ಪೊರ್ತುಗು ಕಂಡ ಕೊಯ್ದು ದನಿಕುಲ್ನ ಕೈದು ಅರಿಪತೊಂದು ಬರೊಂದಿತ್ತೇರ್ಗೆ ಆಂಡ ಇನಿ ಬೆನ್ನಿದ ಬೇಲೆಗೆ ಪೋಪಿನ ಪೊಂಜೋಲೆ ತೋಜುಚೇರು ಕಂಡದಪ್ಪೆರಿಗು ಎರುತ ಬದಲು ಇನಿ ಟ್ರಾಕ್ಟರ್ ಬೈದುಂಡು ನೇಜಿ ನಡೆರೆಗಾವಡು ನೇಜಿ ಪರ್ಪೆರೆಗಾವಡು ಇಜಿನ ಕೀ ಕೊಯ್ಯರೆಗಾವಡು ಮನುಷ್ಯರ ನಕಲ ಬದಲು ಮಿಶುರಲೇ ಬತ್ತದುಂತದ ಕಂಡೋಗು ಇಲ್ಲದ ಕಿದೆತ ಗೊಬ್ಬರ ಬುಡ್ಡ ಬೇತದಾಲ ಜಾಸ್ತಿ ಪಾಡೊಂದಿತ್ತ ಜೇರ್ಗೆ ಆಂಡ ಅರೆಗಿತ್ತದ ಕಾಲದ ಬೆನ್ನಿ ಎನ್ನೆರೆಗೆ ಆಪುಜಿ ಇಂಚ ಕತ್ತೆಗುಲು ಪನೊಂದು ಪೋಂಡ ಅವು ಏತಾ ಉಂಡು ಕರೆಕ್ಟ್ ಪ್ರಾರ್ಥಿ ಪ್ರಾರ್ಥಿಯವರು ನಮ್ಗೆ ಅದೆಷ್ಟೋ ವಿಚಾರಗಳನ್ನ ಕೇಳಿದ್ರು ಜಸ್ಟ್ ಥಿಂಕ್ ಮಾಡಿ ಗೆಳೆಯರೆ ನಾವೆಲ್ಲ ಇದನ್ನ ಫಾಲೋ ಮಾಡಿದ್ರೆ ಎಷ್ಟು ಚಂದವಾಗಿರುತ್ತಲ್ಲ ಕ್ಯಾಥರಿನ್ ಅದೇನೋ ವಾಲ್ಪಾರಿ ಅರಣ್ಯ ಬಗ್ಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಅದನ್ನ ನಮ್ಗೆಲ್ಲ ನೀವು ಹೇಳ್ಬೋದು ಈಗ ಹೇಳ್ತೀನಿ ಕೇಳು ಅಠರವ್ಯ ಶತಮಾನ ಚ ಅಂತ್ಯ ವೇಳಾರ್ ಬ್ರಿಟಿಷನಿ ಭಾರತ ರಾಷ್ಟ್ರ ಚೇತನ್ಸ್ ಅಧಿಪತ್ಯ ಸ್ಥಾಪನ್ ಕೆಲ್ಲ ವಿವಿಧ ರೀತಿ ರಣವಟ್ ಮುನ್ಸತಿ ರೂಪ್ ಸಳ ಅಂತ ಪಶ್ಚಿಮ ಘಟ್ಟಸು ಪ್ರದೇಶ ದಟ್ಟ ರಣ ಅಂತ ಕಾಳೋಕ ಚ ಭುಯರ ಅಂತ ಲಿಪೋ ನಸಲ್ಲೋ ಅಶೇ ಜಾವ್ನ್ ಬೈಲೆ ಲೋಕಾಕ್ ತ್ಯಾ ಜಾಗ್ಯಾ ವಿಷಾನ್ ಮಾಹಿತ್ ನಸ್ತನ ತು ಸಾಗೋ ಅಪರಿಚಿತ ಜಾವ್ನ್ ಉರುಲ್ಲ ಪುಡ್ಲೆ ದಿಸಾನಿ ವಾಲ್ಪರಿ ಮುನೋ ನಾವಾಡ್ಲ್ಯಾತ ರಣ ಬಿತರ್ ಸರ್ಚೆ ಮುಸ್ತು ಕಠಿಣಾಯ್ ಚಲ್ಲೆ ವರ್ವಿ ಕುಣಿ ಬಿತರ್ ಸರೋಂಗ್ ದೇಡ್ ಗೆತ್ಲೆನ 1890 ಇಸ್ವೆ ಕಾರ್ವೇರ್ ಮಾರ್ಷ್ ನವಾಸು ಬ್ರಿಟಿಷ್ ಸಾಹಸಿ ಗುಡೆ ಸವರಿಕರ್ತನ ವಾಟ್ಸುಕೋನ್ ರಾಣಾ ಬಿದರ್ ಸಂಡಲೋ ಸೂರ್ಯ ಸಿಂಗ್ ಕಿರಣ ದಣಿ ಕೊಡನತ್ಲೆ ತಿತ್ಲಿ ಕಾಳೋ ಕಾನ್ ಬುಡಿಲ್ಯ ರಾಣಾ ಅಂತ ಅವ್ನ್ ಬೈರೂಸು ಜಾಯ್ನಸ್ತನ ಅಪ್ನಸು ಜೀವ್ ಹಂಗಸರಸ್ ಹೊಗ್ಡೈ ತಂಕೊಂಡ ನಮ್ಮಂತೋ ಅಕಂತ್ಲೋ ದೂನ್ ತಿನ್ ದಿಸ್ ಅಶಂತ್ ಪಸರ್ಸತನ ಹಟ್ಲೆ ಇಲ್ಲ ಕೌನ್ ಕಿ ಮುಗ್ದಲೆ ಜೀವಾಚಿ ಆಶಾ ತನ್ನ ಸೊಡ್ಲ್ಯ ವೇಳಾರ್ ಲೋಕಾನ್ ಸುಲೋನ್ ಜರ್ಲಿ ಏಕ್ ಲಾನ್ ಪಾಯ್ ವಾಟ್ತ ಕದಿಸ್ತ ವಾಟೆ ಸೊ ಗುರ್ತದನ್ ವಾಟ್ವೇತ ಜಾಗ್ಯಾರ್ ಪೌತನ ತೈಸರ್ ಆದಿವಾಸಿಂಚಿ ದಾವಿಸ್ ಕುಲ್ವಾಚಿಂಗರ್ ಅಂತ ಕದಿಸ್ತಾತ್ ಅಯ್ಯೋ ವಾಲ್ಪರ್ ಅಷ್ಟೊಂದ್ ದಟ್ಟವಾದ ಅರಣ್ಯವಾಗಿತ್ತೇನ್ರಿ ನನ್ಗಂತೂ ಆಶ್ಚರ್ಯವಾಗ್ತಿದ್ಯಪ್ಪ ಅಷ್ಟು ದಟ್ಟವಾದ ಒಂದ್ ಕಾಡೊಳಗೆ ಹೋಗೋದಂದ್ರೆ ದೊಡ್ಡ ಸಾಹಸನೇ ಆಗಿರ್ಬೇಕು ಆದಿವಾಸಿಗಳು ಇವರನ್ನೆಲ್ಲ ನೋಡಿ ಹೆದರೋಗಿದ್ದ ಅನ್ಸುತ್ತೆ ತುಂಬಾ ಕುತೂಹಲ ಆಗ್ತಿದೆ ನನ್ಗೆ ಇವಾಗ ಮುಂದುವರಿಸಿ ಎದುರ್ ಮಿಸರ್ ಗುಡಿಯಾಕೊಳ್ಳಿ ನತ್ಲತೆ ಅಲೋಕಾನ್ ಪುಯಿಸ್ತೊಂದ್ ಗುಡಿಯಾವೇರಿ ಉಂಚ ಮಾರ್ಷಕ್ ಪುಳೊನ್ ಅಪ್ಲ ಬುರ್ಗ್ಯಾಂಬಳ ಅಂಗಿಯುನ್ ರಣ ಅಂತ್ಲಿ ಪುನ್ಗಿಲಿ ಆ ಸಹಾಯಕ್ ಸೌನ್ ರೌಲ್ ಮಾರ್ಷಕ್ ಗಟ್ ಮುಟ್ಟರ್ ನೋಟೊ ತಚ ವಾಟಿನಿ ಉಂಚೆ ಪೊಳೋನ್ ತನೆ ತಚೆ ಸುವೆ ಹಾತ್ ಬಶೀನ್ ಅಪ್ಲೋ ಇಷ್ಟ ಗಾತ್ ಪರ್ ಗಟ್ ಕರ್ತ ತಿಸ್ಲ ಖುಷಿಚ ವ್ಯಕ್ತಿ ತೌನ್ ಸೂಕ್ತ ರೀತಿಚಿ ಪ್ರತಿಕ್ರಿಯಾ ಮೆಲ್ಟ ಅಣಿ ತ್ಯ ಲೋಕಾಚಿ ಇಷ್ಟ ಗಾತ್ ಜಡೋಂಗ್ ಮಾರ್ಷಕ್ ಸರ್ಡ್ ವೇಳ್ಳ ಕನ ಅಶಿಂದ ಸು ಈಸ್ಟ್ ಜಲ್ಲೋ ಆದಿವಾಸಿಚೆ ನಾವ್ ಪುಣಚ್ಚಿ ಪುಣಚ್ಚಿ ಚ ಕುಂಕಿನ್ ತಿಂಚಿ ಆದಿವಾಸಿಂಚಿ ವಿಶ್ವಾಸ್ತಾನೆ ಜೋನ್ ಗಿತ್ಲೆ ತೆ ದಳಾಸ್ ಭಾರತ ಕಿಯೋನ್ ಪೌಲ್ಯ ಚಾಚ ಜಡ ಅಂತಾನೆ ತೈನ್ ಸರ್ ಲೈಲ್ಯೋ ಅಶೇ ಇಲ್ಲೇ ಇಲ್ಲ ರಾಣ್ಮೂನ್ ಚಾಚಿ ಜಡ ಲವ್ನನ್ ಸ್ವೇತ ಇಲ್ಲ ವರ್ಸನಿ ಸಮೃದ್ಧ ಜೌನ್ ವಾಡ್ಲೆ ತೋಟ್ಪೊಳೋನ್ ಕಣ್ಗೆ 1034 ಇಸ್ವೇರ್ ಮಾರ್ಷ್ ಮರಣ ಪೌತ ಮಾರ್ಷ ಚ ಮೋರ್ನ ಉಪ್ರಾನ್ ಭಾರತ ಚ ಅಗ್ರಗಣ್ಯ ಕಂಪೆನಿನಿ ಹೇ ತೋಟ್ ಮೊಲ ಆಗೇತ್ಲೆ त्याजागे रस्ले ओढले ओढले रूप कत्रिले बुलडोजर लॉरी ट्रॅक्टर हंड रस्तो निर्माण केलो मत एक रासायनिक मिळून मतीचे सत्वत्त होगडाईले रान नसताना उदकाचो अभाव उद्भव झालो 300 लोक काम नसताना दुर्बळ कयंत वळवळलो रानातून भरल्या वालपर्यंत आता चाची तोटा मात्र असतात ह्या रानात असल्या नीलगिरी लंगूर नावाच्या विशिष्ट ताळीच्या मंगड्यांची संतती आज पोटाक नसताना राहुंग अस्रो नसताना विनाशी जाऊनच्या हंतात येऊन पावल्या वालपर्यंत असच्या पुदुतोटम म्हणल्या 400 एकर प्रदेशात असच्या छा तोटाक वेसो गुंडी गुंडी सो डमार मारो पुस्तम गाय चिंकतम बरी दिसतात प्रकृतीचे मुनशाच्या अत्याचारा कोळोक जाऊन हो सगो आमच्या सवे उदाहरण जाऊन रावला रुखाचे वैरासी जसलो मंकोट रूप नसताना तरणीक सलोन वेची परिस्थिती तई येऊन पावल्या रस्तो उतरताना बुद्धातल्या मुनशाच्या गाड्यांक लागून कितलेगी मंकोट हात पाय म्हणून अंगविकल झाल्यात त्यांनी कणावेर अवलंबित झाले रूप अळवून पोटाक नसताना वळवळ देत असात त्या मंकडांक दुसरे कडेन स्थळांतर करया म्हळ्यार दुसरे कडेन ताणी मनसचे कश्टांचे अशें जाल्यान अरण्य इलाके ह्या विशांत असहायक तेंची सुकणी उदा पिवंक अवलंबित जाले ते हांगा वाळचे धकटे धकटे जरी आळवून चरंडीच्या उदका वयर भरोसून जियांची परिस्थिती आयल्या तांच्या ह्या परिस्थितीरी तांणी सकाळी उठून गांवचे रावंक ना वालपरेन घडले घडीत आज राष्ट्राच्या मुल्या मुल्यांनी घडोवन आसा फुडाराची चिंता करिनासतना करची अभिवृद्धी मनशाक फायद्याच्या की बदकस जावन आसा मुखल्या जनांगाक तरी मेळनातले उदक परिशुद्ध वरे नील आकाश सोडून वेसो लक्ष आमचे जायचे हो आम्ही मनशा कुळाक आणि आमच्या सुत्तमुत्त असच्या परिसराविषयी आमचो हुस्को जायचे हो नमगे ही कथे केळ गोत्तायतो मार्शल अवर इद्दाग वाल्परी काड अद एष्टु सुंदरवागित्तो अंत ನಮ್ಗೆ ಇನ್ಮೇಲೆ ಅದ್ ನೋಡಕನು ಸಿಗಲ್ಲ ಅದ್ ಬರೀ ನಮ್ ಕನ್ಸೆ ಯಾಕಂದ್ರೆ ಇವಾಗ ಪ್ರತಿಯೊಬ್ರು ಕಾಡನ್ನ ನಾಶ ಮಾಡಿ ಹೆಂಗ್ ದುಡ್ಡು ಮಾಡ್ಬೇಕಂತ ಮಾತ್ರ ಯೋಚನೆ ಮಾಡ್ತಾರೆ ಬಿಟ್ರೆ ಅದನ್ನ ಉಳಿಸ್ಬೇಕಂತ ಯಾರು ಯೋಚನೆ ಮಾಡಲ್ಲ ನಮ್ಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಕ್ಕೆ ಕ್ಯಾಥರಿನ್ ಥ್ಯಾಂಕ್ ಯು ಹೋ ಅಕ್ಷ ಮತ್ತೆ ಶ್ರುತಿ ಏನು ತುಂಬಾ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟಿ ಅವ್ರು ಇವತ್ತು ನಿಮ್ಗೆ ಏನಾದ್ರೂ ಹೇಳ್ಬೇಕಂತಿದ್ಯಾ ಹಲೋ ಐ ಆಮ್ ಶ್ರುತಿ ಹಾಯ್ ಎವ್ರಿವನ್ ಐ ಆಮ್ ಅಕ್ಷ ಹೇ ಬಿಂದ್ಯಾ ಆರ್ ಯು ಇಂಟು ದಿ ಫ್ಯಾಷನ್ ಇಂಡಸ್ಟ್ರಿ ಓ ಯೆಸ್ ಅಕ್ಷ ಯು ಗಾಟ್ ದಟ್ ರೈಟ್ ಇವನ್ ಐ ರಿಮೆಂಬರ್ ಯು ಆರ್ ಟೆಲ್ಲಿಂಗ್ ಸಮಥಿಂಗ್ ಅಬೌಟ್ ಅಪ್ಸೈಕ್ಲಿಂಗ್ ಫ್ಯಾಷನ್ ಸಮಥಿಂಗ್ ನನ್ಗಂತ ಅದನ್ನ ಕೇಳಿಸ್ಕೊಂಡು ಒಂಥರ ಕಸದಿಂದ ರಸ ಅಂತ ಒಂದೆಲ್ಲ ಕೇಳ್ಬಿಡ್ತು ಅದ್ರ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ನಮ್ಗೆ ಹೇಳ್ಬೋದಾ ಅದ್ರ ಬಗ್ಗೆ ತುಂಬಾ ಹೇಳಕ್ಕಿದೆ ದುಶ್ಯಾಂತ್ ಅದ್ರಲ್ಲಿ ಏನು ಟೆನ್ಷನ್ ಮಾಡಂಗಿಲ್ಲ ಸರಿನಾ ಓಕೆ ಸೊ ಹ್ಯಾವ್ ಯು ಕಮ್ ಅಕ್ರಾಸ್ ದಿಸ್ ವರ್ಡ್ ಕಾಲ್ಡ್ ಅಪ್ಸೈಕ್ಲಿಂಗ್ ಐ ಮೀನ್ ಐ ಹ್ಯಾವ್ ಕಮ್ ಅಕ್ರಾಸ್ ದಟ್ ವರ್ಡ್ ಕ್ವೈಟ್ ಅ ಫ್ಯೂ ಟೈಮ್ಸ್ ಹಿಯರ್ ಅಂಡ್ ದೇರ್ ಬಟ್ ಐ ಡು ನಾಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಟ್ ಇಸ್ ಓಕೆ ಸೊ ಟು ಆನ್ಸರ್ ಆಲ್ ಯುವರ್ ಕ್ಯೂರಿಯಾಸಿಟೀಸ್ I'll give you a little bit more knowledge about upcycling. So, upcycling has grown increasingly popular in the world of sustainability. Instagram tag hashtag upcycle currently has over 5 million posts, including images of upcycled art, clothes, DIY. DIYs? What are DIYs? Aksa, it's do it yourself. Alright, I knew about that. I knew what are DIYs. Uh-huh. It's definitely a trend we want to keep around. In fact, we are absolutely aware about the concept of wealth out of waste. So, Dushyant, nee vaagavaga kelidralla kasadinda rasa aduve. Odappa, sol parthakide ivaga. Heli, continue madi nodana. Sai. So, what does upcycling look like and how it can help the planet? So, we are here to answer all your questions on upcycling. If upcycling helps the planet while also making me look cool and pretty, I mean, why not upcycle everything that we have around us? Kasadinda rasa? Absolutely, Aksa. And yes, here it goes. As I mentioned before, upcycling means to recycle or reuse something in a new way that increases the original object's value. In other words, upcycling is taking something old and creating something new. How cool is that, right? To give whole new look. Totally. Who doesn't love a whole new summer wardrobe? Absolutely. I totally agree with you. So, Aksa, you're planning to look pretty with all upcycled materials? Always. In the winter, in the summer, every time. Okay. Upcycling is incredibly beneficial for the planet. It accomplishes several things at once. It reuses materials we already have and it creates something new. Giving used products a new life reduces the need to use unethically sourced or unsustainable materials like plastic to create new products. Think about shoes made from recycled water bottles. not only does upcycling plastic prevents a build-up of plastic waste, but it also provides new shoes without using any new resources. Now talking about the very, very important thing, that is carbon emission. You know what? What? In the US alone, the industry sector produces about 23% of carbon emission in 2019. According to the Environmental Protection Agency, EPA, plus recycling still produces carbon emission, while downcycling is much more better than sending something to the landfill. It's even more better to upcycle. So being a fashion enthusiast, I would tell is, so Aksa, this is specially for you. If you're feeling creative, there are several easy upcycling projects you can try at home. Look into this DIY home decor ideas, like turning an old rug into a pin board. Try these easy ways to upcycle old clothes, including turning a t-shirt into a hanging plant holder. That's so creative, right, Aksa? Totally. Bindya, you spoke about carbon emissions, right? Yes. So let me give you all an insightful thing about how emails and carbon emissions are related. I have a question for you. Can we really save the earth by deleting emails? What are you talking? I know. Sounds like a lie. Sounds bizarre, right? That was my reaction too when I heard it from a friend of mine. Okay, now I'm a little curious about this. Okay, hear me out. Neevu nanna maatannu kelisukoli. Sari, Aksa. You probably might have heard news like scientists getting arrested for warnings about there are just 5 to 10 years left on planet Earth. One nimsha, yen helidiya neenu? Scientist arrest agoda? Yeah, don't you see these warnings about scientists warning us that, you know, in the next 5 to 10 years, Earth's going to blast and all of that. Sounds realistic to me, honestly, because that's where we are all heading. That's what we're doing with the environment. I totally agree with this. Okay, let's see. How can deletion of emails, a small effort from each one of us, help the world breathe or save the environment? Scientifically speaking, an email has electrical energy. And electrical energy is obviously what allows us to use the computers that are at our homes, in our labs, and use the internet that the Gen Z is on 24/7. And electricity is created by fossil fuels, resulting in global carbon emissions. So, Aksa, this carbon emission ibriddu article alittu. So, nimdu separate agi carbon emission bage iddu karana, innu jaasti information kodboda? Ha. Carbon emissions are greenhouse gas emissions from human activity that can damage the environment in multiple ways. It can be from factories, from emails, from cars, and all of that. Listen to few of these facts which is going to blow your mind. Each carbon emission is equal to grams of carbon dioxide per email. And in 2018, McAfee projected that 62 trillion spam emails are sent throughout the globe. Spam energy usage totals 33 billion kilowatt hours per year worldwide. This is the same amount of power consumed in 2.4 million houses, resulting in the same amount of greenhouse gas emissions as 3.1 million passenger automobiles using 2 billion gallons of gasoline. And a typical spam email produces 0.3 grams of carbon dioxide emissions in each message. Oh my God, Aksa, this is so, so surprising. Yeah, 0.3 grams of carbon dioxide per email, that is in our inboxes. And the amount of unwanted emails that are in our inboxes is so many, infinity of them. According to the Science Focus report, a science-based magazine said that if you send over 65 emails, it consumes the same energy as driving a mile in your vehicle. What? Yeah, it's a fact. Believe it or not, it is a fact. And if each one of us deletes 10 more unwanted emails, 17,25,000 GB of data will be deleted from servers globally. And again, if we delete 10 more emails, 55.2 million kilowatt could power almost 61 houses. Just 10 emails powering 61 houses globally sounds bizarre. Oh my God, you totally make sense out of it. Alva Dushyant? Nijjwavlu kandri. Emailandhi ishtondala carbon emission aakthi dhaan thak keltashna nan nijjwavlu aashtari aakthi dhaan givaga. I know this practice may be new and need adjustments for us, But there's no right day of deleting emails than today. So let's all start deleting the unwanted emails that are in our inboxes. Khandita haudu. So coming back to the fashion, you had asked me, like, you know, you want to become creative and you want to have some new looks. So being a fashion enthusiast, I would tell is if you're feeling creative. Aksa, this is especially for you. There are several easy upcycling projects that you can try at home. Look into these DIY home decor ideas like turning an old rug into a pinboard. Or try these easy ways to upcycle old clothes, including turning a t-shirt into a hanging plant holder. So instead of buying something new, turn something new. Isn't it, Aksa? Yes, definitely. And adding on to that, that definitely saves a lot of money too. And lots of emails too. Yes. So that's our time, guys. This is Vindhya. And this is Aksa. So over to you, Dushyant. ಥ್ಯಾಂಕ್ ಯು ವಿಂದ್ಯಾ ಮತ್ತೆ ಅಕ್ಸಾ. ಇವತ್ತು ನಿಮ್ಮಿಬ್ಬರು ಮಾತು ಕೇಳ್ಕೊಂಡು ಅದೇನೋ ಹೊಸ ಹೊಸ ವಿಷಯ ಎಲ್ಲ ನಂಗೆ ಕೇಳಕ್ ಸಿಗ್ತದೆ ಇವತ್ತಿಂದ. ಪ್ರಾಪ್ತಿ, ಲುಕ್ಸ್ ಲೈಕ್ ಯು ವಾಂಟ್ ಟು ಟೆಲ್ ಸಮಥಿಂಗ್, ಡು ಯು? ಯೆಸ್ ದುಶ್ಯಂತ್, ನಾನು ಕಾತರದಿಂದ ಕಾಯ್ತಾ ಇದ್ದೇನೆ. ಇಟ್ಸ್ ನಥಿಂಗ್ ಬಟ್ ಅ ಸ್ಮಾಲ್ ಸಜೆಷನ್. ಇಟ್ ಈಸ್ ವೆರಿ ಎವಿಡೆಂಟ್ ದಟ್ ಯೂಸೇಜ್ ಆಫ್ ಪ್ಲಾಸ್ಟಿಕ್ಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಡೋಂಟ್ ಯು ಆಲ್ ಫೀಲ್ ದಟ್? ಓ ಯೆಸ್ ಪ್ರಾಪ್ತಿ. ಅಂಡ್ ಆಲ್ಸೋ ದ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಟ್ರೈಂಗ್ ದೇರ್ ಲೆವೆಲ್ ಬೆಸ್ಟ್ ಟು ರೆಡ್ಯೂಸ್ ಇಟ್. ಓಕೆ, here is something that we can contribute to this act. It is high time for us to start switching from toxic plastic products to eco-friendly alternatives. Bindya, do you like traveling? Absolutely, yes. Yeah, while traveling, we usually use plastic plates. Do you know there's something alternative for these plastic plates? Is it? Yes. Our continuous dependence on plastic product is harming our Mother Earth, polluting land and river, affecting and destroying aquatic life. Do you know something as areca leaf plates? Have you heard about areca leaf plates? Me being a Mangalorean, I've come across this word in Tulu. Is it paleda ere? Yes, yes, exactly. It is. Usually in Mangalore, it is called as paleda ere. So, how can using a eco-friendly product like paleda ere can make a difference? Yes, these leaves are completely compostable, made from natural materials. Easy to use, easy to carry, and encourages others to switch eco-friendly alternatives. Apart from these features, the plates are highly durable and can withstand hot and cold temperature without deforming. As the name implies, these plates are made from 100% natural material, that is areca palm leaf. It does not involve any sort of tree cutting practices. In addition to that, the manufacturing process is completely color, dye, and chemical free. That's actually good. Do you know these plates are microwavable and recyclable? Okay, this is something new that I've heard right now. Yes, areca leaf plates boast excellent thermoregulation property, which enables them to withstand low and high temperature with ease. Apart from these plates can be easily used in microwaves as they are leak-proof and easily compostable and recyclable. There are multiple uses of areca leaves, and also we can use banana leaves too as an alternative for plastic plates. ಅನ್ಸ್ತಾ ಬಾರದೇರ ಯೂಸ್ ಮಾಡ್ಕೊಳ್ಳೋ ಎಡ್ಡೆ ಅದೇ. ಹಾ, ಅಂದು ಬಾರದೇರ ಎಲ್ಲ ಯೂಸ್ ಮಾಡ್ಪೊಲಿ ಅಂಡ ಯಾನ್ ಒಂದು ತಾಯಿ ಸಜೆಷನ್ ಕೊರ್ನಿ ಪಂಡ ಒಂದು ಮಸ್ ಕ್ಯಾರಿಯೇಬಲ್ ಆಪ್ ಬಾರದೇರೆ ಕ್ಯಾರಿ ಮನ್ಪೆರೆಗ ಅಪ್ಪುಜಿ. ಅವಲ ಅಂದ ಪ್ರಾಪ್ತಿ, ಕರೆಕ್ಟ್ ಆದ ಪನ್ಯ. ಪ್ರಾಪ್ತಿ ಅವರು ಪ್ಲಾಸ್ಟಿಕ್ ಪ್ಲೇಟ್ಸ್ ಬದಲಿಗೆ ನಮ್ಗೆ ಆಲ್ಟರ್ನೇಟಿವ್ ಅನ್ನ ಆಗಾಗ್ಲೇ ಹೇಳ್ಕೊಟ್ಟಿದ್ದಾರೆ. ಪ್ರಿಯ ಕೇಳುಗರೆ, ಕನಸು ಭರವಸೆಗಳ ನಡುವೆ ಒಂದು ಚಿಕ್ಕ ಬ್ರೇಕ್. ಕನ್ನಡ ವಾರ್ತಾ ಪ್ರಸಾರದ ವಾಸ್ತವದ ಬ್ರೇಕ್ನ ನಂತರ ಕನಸು ನನಸುಗಳ ಏರ್ನೆಕ್ಸ್ಟ್ ಮುಂದುವರಿಯುವುದು. ನಾನು ಶಿವರಾಮ್ ಹೆಬ್ಬಾರ್, ಕಾರ್ಮಿಕ ಸಚಿವ ಕರ್ನಾಟಕ ಸರ್ಕಾರ ಬೆಂಗಳೂರು. ಕರ್ನಾಟಕದಲ್ಲಿ ಕಾರ್ಮಿಕ ಇಲಾಖೆ ಪ್ರತಿಯೊಬ್ಬ ಈ ಕಾರ್ಮಿಕ ಇಲಾಖೆ ವ್ಯಾಪ್ತಿಯಲ್ಲಿ ಬರಬೇಕು ಅಂತೇಳಿ ಇಡೀ ದೇಶದಲ್ಲಿ ಈ ಶ್ರಮ ಇರತಕ್ಕಂತ ಒಂದು ಹೊಸ ಪೋರ್ಟಲ್ ತಂದಿದ್ದೇವೆ. ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಟಾರ್ಗೆಟ್ ಇರತಕ್ಕಂಥದ್ದು 1,85,00,000 ಜನ ಈ ಪೋರ್ಟಲ್ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈಗಾಗಲೇ 90,00,000 ಸಮೀಪ ಈ ಪೋರ್ಟಲ್ ಜನ ತಮ್ಮ ಹೆಸರನ್ನ ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ. ಕಾರ್ಮಿಕ ದಿನಾಚರಣೆಯ ಶುಭಾಶಯವನ್ನ ನನ್ನೆಲ್ಲ ಕಾರ್ಮಿಕ ಬಂಧುಗಳಿಗೆ ಹೇಳುವಂತ ಮಾತನ್ನು ಹೇಳಿ ಹಾರೈಸ್ತೇನೆ.